ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ತರಕಾರಿ ಬೆಳೆ ಬೇಸಾಯ ಹಾಗೂ ಭತ್ತ ಬೆಳೆ ಬೇಸಾಯ ಕುರಿತು ದಾಂಡೇಲಿ ತಾಲೂಕು ಆಲೂರಿನ ಜ್ಞಾನೇಶ್ವರ್ ಟಿ ವಾಟ್ಲೇಕರ್ ಅವರೊಂದಿಗೆ ಸಂದರ್ಶನ. ಈಗ ಜ್ಞಾನೇಶ್ವರ್ ಟಿ ವಾಟ್ಲೇಕರ್ ಅವರಿದ್ದಾರೆ. ಇವರು ದಾಂಡೇಲಿ ತಾಲೂಕಿನ ಆಲೂರು ಹತ್ರ ತಟಗೇರಿ ಅನ್ನುವಂಥ ಗ್ರಾಮದವರು. ಒಬ್ಬ ಯುವ ರೈತ, ಅವರ ಅನುಭವವನ್ನು ಈಗ ಕೇಳೋಣ. ನಮಸ್ಕಾರ ಜ್ಞಾನೇಶ್ವರ್. ನಮಸ್ಕಾರ ಸರ್. ನಾವೀಗ ತಡಗೇರ ಗ್ರಾಮದಲ್ಲಿ ಅಗ್ರಿಕಲ್ಚರನ್ನು ಈಗ ಚಾಲು ಮಾಡಿದ್ದೀವಿ. ಅಂದರೆ ನಮ್ಮದು ಹೈನುಗಾರಿಕೆನೂ ಮಾಡ್ತಾ ಇದ್ದೀವಿ, ಅಂದರೆ ಈಗ ಸ್ಟಾರ್ಟ್ ಮಾಡಬೇಕಂತಿದೆ. ನಮ್ಮ ಬೇಸಿಗೆಯಲ್ಲಿ ತರಕಾರಿ, ಕಬ್ಬು, ಈಗ ಮಳೆಗಾಲದಲ್ಲಿ ಭತ್ತನೂ ಬೆಳೀತಾ ಇದೆ ಸರ್. ಮತ್ತು ಈಗ ದೇಶಪಾಂಡೆ ರೋಡ್ ಸೈಡಲ್ಲಿ ಟ್ರೈನಿಂಗ್, ಹೈನುಗಾರಿಕೆ ಟ್ರೈನಿಂಗ್ ತೊಗೊಂಡಿದ್ದೀವಿ. ಅವರು ಬ್ಯಾಂಕ್ ಲೋನ್ ಮಾಡಿಕೊಡ್ತಾರಂತೆ. ಅದರ ಸಲುವಾಗಿ ಈಗ ಕೊಟ್ಟಿಗೆನೂ ತಯಾರು ಮಾಡಿದೆ ಸರ್. ಈಗ ಆಕಳ ತರಬೇಕಂದಿದೆ ಸರ್. ಎಷ್ಟು ಎಕರೆ ಒಟ್ಟಾರೆ? ನಮ್ಮದು 1.5 ಎಕರೆ ಇದೆ ಸರ್. 10 ಗಂಟೆ ಭತ್ತ ಇದೆ. ಅದರಲ್ಲಿ ಬೇಸಿಗೆಯಲ್ಲಿ ತರಕಾರಿ, ಬೆಂಡೆಕಾಯಿ, ಬದನೆಕಾಯಿ, ಸೌತಿಕಾಯಿ, ಹಿಂಗೆ ಎಲ್ಲ ವೆರೈಟಿ ಮಾಡ್ತೀವಿ. ನೀರು ಇದೆ? ನೀರು ಬೋರ್ವೆಲ್ ಇದೆ ಸರ್. ಚಿಕ್ಕ ಡ್ಯಾಮಿಂದ ಅಲ್ಲಿ ಪೈಪ್ ಲೈನ್ ಮಾಡಿಸ್ತೀವಿ. 10 ಗಂಟೆ ತರಕಾರಿ ಮಾಡೋದು ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತಾ? ಕರೆಕ್ಟ್ ಇದೆ. ಎಲ್ಲ ಥರದ್ದು ಮಾಡ್ತೇವೆ ಸರ್. ಬೆಂಡೆಕಾಯಿ, ಸೌತಿಕಾಯಿ, ಬದನೆಕಾಯಿ, ಹಾಗಲಕಾಯಿ. ಅಷ್ಟೊಂದು ಆಳೇನು ಬೇಕಾಗಲ್ಲ. ಇಲ್ಲ ಇಲ್ಲ ಸರ್, ನಾವು ಮನೆಯಲ್ಲಿ ಎಲ್ಲ ಇದು ಮಾಡ್ತೀವಿ ಸರ್. ನಾವು 3 ಮಂದಿ ಇದ್ದೀವಿ ಸರ್. ಎಲ್ಲ ತಾಯಿಯವರು ಮಾರ್ಕೆಟಿಗೆ ಹೋಗ್ತಾರೆ ಸಂಡೇ. ಹಾಗಾಗಿ ಇನ್ನೂ ಈಗ ವ್ಯವಸಾಯದಲ್ಲಿ ಪಾಲ್ಗೊಂಡಿದ್ವಿ. ಈಗ ಸದ್ಯದಲ್ಲಿ BA ಡಿಗ್ರಿ ಆಗಿದೆ ಸರ್. ಹಾಗಾಗಿ ಈಗ ಮುಂದೆ ವಿದ್ಯಾಭ್ಯಾಸ ನಿಲ್ಲಿಸಿ ಈಗ ಅಗ್ರಿಕಲ್ಚರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮುಂದೋದಕ್ಕಾಗಿ ಅನಿಸಿಲ್ಲ? ಮುಂದೋಗಿ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಸರ್. ಹಾಗಾಗಿ ಬಿಟ್ಟು ಈಗ ಹೊಲದಲ್ಲೇ ಇದ್ದೇವೆ ಸರ್. ಹಾಗೆ ಬೇರೆಯವ್ರದ್ದು ಹೊಲವನ್ನು ಮಾಡ್ತೇವೆ ಸರ್. ಬೇರೆಯವ್ರದ್ದು 1.5 ಎಕರೆ ಹೊಲ. ಎಲ್ಲ ಕಬ್ಬು ಇದೆ ಸರ್. ಕಬ್ಬು, ಭತ್ತ 2 ಎಕರೆ ಇದೆ ಸರ್. 6 ಎಕರೆ ಕಬ್ಬು ಇದೆ ಸರ್ ಬೇರೆಯವ್ರ ಹೊಲದಲ್ಲಿ. ಅವ್ರ್ಯಾಕೆ ನೀವು ಬಿಟ್ಕೊಟ್ರು? ಅವರು ಮನೆಯಲ್ಲಿ ಅವ್ರ ಪ್ರಾಬ್ಲಮ್ ಆಗಿ ನಾವು ಮಾಡ್ತಾ ಇದ್ದೀವಿ ಸರ್. ಗುತ್ತಿಗೆಲಿ ತಗೊಂಡಿದ್ದೀವಿ ಸರ್. 3 ವರ್ಷ ಆಗಿ. 1 ಲಕ್ಷ ಕೊಟ್ಟು 3 ವರ್ಷ ಮಾಡ್ಕೊಡೋದು ಮಾಡ್ತೀವಿ ಸರ್ ನಾವು. ಲಾಭ ಅಲ್ಲ ನಿಮಗೆ? ಹಾಂ, ಲಾಭ ಇದೆ ಸರ್. 1.5 ಎಕರೆ 2.5 3 ಎಕರೆ ಇದೆ ಸರ್. ಅಲ್ಲಿ ಹಿಡ್ದಿದ್ದೀಗ 1.8 ಟನ್ ಕಬ್ಬು ಆಗ್ತದೆ. ಅಲ್ಲಿ ಬೋರು ಇದೆ ಸರ್. ಬೋರ್ವೆಲ್ ಇದೆ, 2 ಇಂಚ್ ನೀರು ಇದೆ, ಫುಲ್ ಇದೆ. ಭತ್ತನೂ ಅಲ್ಲೇ ಬೆಳಿತೀರಿ? ಭತ್ತ ಅಲ್ಲಿ ಕೆಳಗೆ 1-2 ಎಕರೆ ಭತ್ತ ಇದೆ ಸರ್. ಭತ್ತ ಯಾಕೆ ಬೆಳಿತೀರಿ? ಭತ್ತನ ಒಂದು ನಮ್ಮ ದನಗಳಿಗೆ ಬೇಕಿಲ್ಲ ಸರ್. ಹುಲ್ಲು ಗಿಲ್ಲು ಮತ್ತು ನಾವು ಅಕ್ಕಿನೂ ಇಲ್ಲೇ ಮಾಡಿಸ್ಕೊಂಡು ಮಿಲ್ಲಲ್ಲಿ ನಾವು ಮನೆ ಬಳಕೆಗೆ ಯೂಸ್ ಮಾಡ್ತೀವಿ. ಹುಲ್ಲೂ ಬೇಕು ಮತ್ತು ಮನೆಗೆ ತಿನ್ಲಿಕ್ಕೆ ಅನ್ನನೂ ಬೇಕು. ಹಾಂ ಸರ್. ಹೊರಗಡೆ ತಂದ್ರೆ ಸರ್ ನಮಗೆ ಈಡು ಬರಬಾರ ಅನಿಸೋಂಗಿಲ್ಲ ಸರ್. ಹೊರಗಡೆ ತಿನ್ನಾಗಿಲ್ಲ ಸರ್ ನಮ್ಗೆ. ಅಂದ್ರೆ ಸರ್ ನಾವು ಬೆಳೆದಿಂದ ನಾವು ತಿಂದ್ರೆ ಚಲೋ ಆರೋಗ್ಯವಾಗಿರ್ತೇವೆ ಸರ್. ಇಲ್ಲೆಲ್ಲ ಹೊರಗಡೆ ಕೆಮಿಕಲ್ ಹಾಕಿ ಇದೆಲ್ಲ ಮಾಡ್ತಾರೆ ಸರ್. ಪೌಡ್ರದ್ದು ಹೊಡೆದು ಸರ್, ಪ್ಯಾಕೆಟ್ ಹಾಕಿ ಸರ್. ಈಗ ಕಬ್ಬಿನಲ್ಲಿ ಅಂತ ಮಾಡುವಂಥ ಕೆಲಸ ಏನಿರಲ್ಲ ನೀವು? ಒಂದ್ಸಲ ಹಾಕಿದ್ರೆ ಆಗಿವತ್ತು? ನಾವು 3 ವರ್ಷ ಬರ್ತೇವೆ ಸರ್. ಹಂಗೆ ಮಾಡಿದ್ರೆ 4-5 ವರ್ಷ ಬರ್ತೇವೆ ಸರ್. ಅಂದ್ರೆ ಹಗಲು ಸಾಲ 4-5 ಫುಟ್ ಸಾಲ ಮಾಡಿದ್ರೆ ಬರ್ಬೋದು ಸರ್, 5 ವರ್ಷ ಹಿಂಗೆ. ಮತ್ತೆ ಅದು ಇರಲಿ. ಮತ್ತೆ ಪ್ರತಿ ವರ್ಷ ನೀವು ಕಟಾವ್ ಆದ್ಮೇಲೆ ಅದನ್ನ ಸ್ವಲ್ಪ ಸ್ವಚ್ಛ ಮಾಡಿ ನೀರು ಕೊಟ್ಟು ಗೊಬ್ಬರ ಹಾಕ್ತೇವೆ ಸರ್. ಸಗಣಿ ಗೊಬ್ಬರ ಹಾಕ್ತೇವೆ ಎಲ್ಲ. ಫುಲ್ಲ ನಮ್ಮ ಹೊಲ ದನಗಳಿದಾವೆ ಸರ್. ಎಲ್ಲ ಸಗಣಿ ಗೊಬ್ಬರನ ಹಾಕ್ತೇವೆ ಸರ್ ಜಾಸ್ತಿ. ನಿಮ್ಮ ಮನೆಯಲ್ಲಿ ಇರುವಂತ ಸಗಣಿ ಗೊಬ್ಬರವನ್ನು ಸರ್ ಎಲ್ಲಾನ ಹಾಕ್ತೀವಿ. ಅಷ್ಟಿದೆ ಹಾಲು ಅಷ್ಟೆಲ್ಲ ಹಾಕೋಷ್ಟು? ಅರ್ಧ ಹಾಕ್ತೀವಿ ಸರ್, ಅರ್ಧ ಮತ್ತು ಈ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತೀವಿ. ಪೂರ್ತಿ ಎಲ್ಲ ಆಗೋಂಗಿಲ್ಲ ಸರ್. ದನಗಳು ಕಡಿಮೆ ಇದಾವೆ ಸರ್. ಇನ್ಮೇಲೆ ಮಾಡ್ಬೇಕಂತಿದೆ ಸರ್. ಅಲ್ಲಿ ರೌದಿ ಅದೆಲ್ಲ ಏನು ಮಾಡ್ತೀರಿ? ಕಬ್ಬು ಆದ್ಮೇಲೆ ಸುಡ್ತೇವೆ ಸರ್. ಆಮೇಲೆ ಈಗ ಮಳೆಯಲ್ಲಿ ಎಲ್ಲ ತೆಗಿತೇವೆ ಸರ್, ಸುಲಿತೇವೆ ಕಬ್ಬೆಲ್ಲ. ಅದೆಲ್ಲ ಕೊಳ್ತೀವಿ ಸರ್. ಅಂದ್ರೆ ಈಗ ಸುಲ್ದಿದ್ದು ಅಲ್ಲೇ ಹಾಕ್ಬಿಡ್ತೀರಿ? ಕೊಳತಿ ಸರ್, ಇಷ್ಟೋ ಮಟ್ಟ ಕೊಳತ್ ಹೋಗಿ ಸರ್. ಈಗೆಲ್ಲ ಕಟಾವ್ ಬರ್ತೈತಿ ಬಂದ್ ಸರ್. ಅದು ಕಟಾವ್ ಆದ್ಮೇಲೆ ಆ ರೌದಿನ ಸುಳದಕ್ಕಿಂತ ಅಲ್ಲೇ ಬಿಟ್ಟು ಅನ್ನ ಕಳಿಯಂಗ್ ಮಾಡಿದ್ರ ಅದು ಒಳ್ಳೆ ಪದ್ಧತಿ ಸರ್. ಯಾಕಂದ್ರೆ ನಮ್ ಕಡೆ ಎಲ್ಲ ಕಳೆ ಬಾಳ ಬರ್ತೇವೆ ಸರ್. ಅದ ಬೀಜ ಬಾಳ ಇರ್ತೇವೆ. ಮುಚ್ಚಿಗೆ ಹಾಕಿದ್ರೆ ಕಳೆ ಕಡಿಮೆ ಆಗತ್ತೆ. ಹಾ ಸರ್. ಮತ್ತೆ ಅದು ಹೆಂಗ್ ಬಾಳ ಆಗುತ್ತೆ ಅದ್ ನೋಡ್ಬೇಕು ಸರ್. ನಾವು ಇನ್ನೂ ಮಟ್ಟ ಮಾಡಿಲ್ಲ ಸರ್. ಈಗ ಮುಂದೆ ಮಾಡ್ಬೇಕಂತ. ಈ ಪೂರ್ತಿ ಭೂಮಿ ಮುಚ್ಚಿದ್ರೆ ಅಂತ ತಿಳ್ಕೊಳ್ರಿ ಸರ್. ಕಳೆ ಹುಟ್ಟಲ್ಲ, ಹುಡ್ತೇ ಸರ್, ಹುಡ್ತೈತಿ, ಆದ್ರೂ ಅಲ್ಲಿ ಮತ್ತೆ ಅಲ್ಲಿ ಸತ್ತೋಗುತ್ತೆ ಅದು. ಇಲ್ಲ ನಾವು ತೆಗೆದು ಕ್ಲೀನ್ ಮಾಡ್ಬೇಕಲ್ಲ. ಹುಟ್ಟೈತಿ, ಆದ್ರೂ ನೀವು ನಮ್ಮ ಬೆಳೆಗೆ ತೊಂದರೆ ಆಗುವಷ್ಟು ಏನು ಹುಟ್ಟುತ್ತ ಅಲ್ಲಿ? ಅಷ್ಟೆಲ್ಲ ಹುಟ್ಟಂಗಿಲ್ಲ ಸರ್, ಸ್ವಲ್ಪ ಇರುತ್ತೆ. ಇದು ಕಳೀತು ಅಂದ್ರೆ ಮತ್ತೆ ನೀವು ತೆಗಿಬಹುದಲ್ಲ ಸರ್. ಎಷ್ಟೋ ರೈತರು ಅದನ್ನ ಸುಡೋದು ಮಾಡ್ತಾರೆ, ಅವ್ರಿಗಿಂತ ಸುಡೋದು ಜಾಸ್ತಿ ಮಾಡ್ತಾರೆ ಸರ್. ಅದು ಒಳ್ಳೇದಲ್ಲ, ಒಳ್ಳೇದಲ್ಲ ಸರ್. ಸುಟ್ಟಿಲ್ಲ ಅಂದ್ರೆ ನಮ್ಗೆ ಭೂಮಿಗೆ ಚಲೋ ಆಗ್ತದೆ ಸರ್. ಎರೆಹುಳ ಗೊಬ್ಬರ ಎಲ್ಲ ಅದೇ ಕೊಳತಿ ಇದಾಗ್ತದೆ ಸರ್. ನಾವು ಪಂಚಾಯತಿಯಿಂದ ಎರೆಹುಳ ತೊಟ್ಟಿನೂ ಮಾಡ್ಸೀವಿ ಸರ್. ನಾವು ಹೇಳಿ ಅದನ್ನ ಹೆಂಗ್ ಮಾಡ್ಸೀರಿ ಈಗ ಸರ್? ಎರೆಹುಳ ತೊಟ್ಟಿ ಸರ್ ಪಂಚಾಯತಿಯಿಂದ ಕೊಟ್ಟಾರ ಸರ್. ಅದ 27,000, 10 ಫುಟ್ ಆಗಲ್ಲ, ಹಿಂಗೆ 20 ಫುಟ್ ಉದ್ದ ಇದೆ ಸರ್. ಅದೆಲ್ಲ ಮಾಡಿ ಒಂದು ಅದರ ಒಂದರಲ್ಲಿ ಎರಡು ಭಾಗ ಮಾಡಿಸ್ ಹಾಂ ಸರ್. ಅದು ಚಲೋ ಈಗ ತುಂಬೇವು ಸರ್ ಎಲ್ಲ. ಅದು ಎರೆಹುಳ ತಂದು ಬಿಡ್ಬೇಕು ಸರ್. ಈಗ ಹೆಂಗೆ ತುಂಬಿದ್ರಿ, ಏನೇನು ತುಂಬಿದ್ರಿ? ಎಲ್ಲ ನಮ್ಮ ಹೊಲದಲ್ಲಿ ಏನೇನು ವೇಸ್ಟೇಜ್ ಸರ್, ಬಾಳೆಗೊನೆ ಅದು ಇದರ್ದು ಸರ್, ಅವೆಲ್ಲ ತುಂಬೇವು ಸರ್. ವೇಸ್ಟೇಜ್ ಯಾವ್ದು ಇದ್ರೂ ಅದರಲ್ಲಿ ಹಾಕ್ತೇವೆ ಸರ್. ಅದೇ ಎರೆಹುಳ ಇದು ಮಾಡ್ತದೆ ಸರ್. ಸ್ವಲ್ಪ ಕಳಿಬೇಕು ಅದನ್ನ. ಹೌದು ಸರ್, ಕಳಿಬೇಕು. ಅದನ್ನ ಹಾಕಿ ಆ ನಂತರ ಸ್ವಲ್ಪ ಕಳಿ ಹಾಕ್ಬಿಟ್ಟು ಅದಕ್ಕೆ ಸಗಣಿನ ಹಾಕಿ ಸ್ವಲ್ಪ. ಹಾಂ, ಸಗಣಿನ ಹಾಕ್ತೀವಿ ಸರ್, ಎಲ್ಲ ಹಾಕಿವಿ ಸರ್. ಎರೆಹುಳ ತರಬೇಕಂತಿದ್ದೆ ಅಷ್ಟೇ ಈಗ. ಹಾಂ ಸರ್. ಒಂದು ಇಷ್ಟು ದಿನ ಒಂದು ಸಲ ಮಾಡಿರಲಿಲ್ಲ? ಇಲ್ಲ ಇಲ್ಲ ಸರ್, ಈಗ ಒಂದು 6 ತಿಂಗಳಾತ ಕಟ್ಸಿ ಸರ್. ಅದು ತುಂಬೇವು ಈಗ ಸದ್ಯಕ್ಕೆ. ಅದು ಎರೆಹುಳ ತಂದು ಬಿಡ್ಬೇಕು ಸರ್. ಆಗಿ ಎರೆ ತೊಟ್ಟಿ ಎಲ್ಲಿದ್ರೆ ಚಂದ? ಏರಿಗಿರ್ಬೇಕು, ತಗ್ಗಿಗಿರ್ಬೇಕು, ನೆರಳಾಗಿರ್ಬೇಕು, ನೆರಳಲ್ಲಿ ಇದ್ರೆ ಸರ್ ಚಲೋ ಸರ್. ಬಿಸಿಲಲ್ಲಿ ಅದು ಎರೆಹುಳಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ನೀವು ಹೆಂಗೆ ಏನು ಮಾಡಿರಿ ಅದಕ್ಕೆ ನೆರಳು? ನೆರಳಿಗೆ ಸದ್ಯಕ್ಕೆ ಮಾಡಿಲ್ಲ. ಎರೆಹುಳೆಲ್ಲ ತಂದ್ಮೇಲೆ ಸರ್, ಅದ್ರ ಮೇಲೆ ಈ ಸಲ ತೆಂಗಿನ ಗೆರಿಗಳು ಸರ್. ಚಪ್ಪರ ಹಾಕ್ತಿರೋ ಅಥವಾ ಅದ್ರ ಮೇಲೆ ಮುಚ್ಚಿಬಿಡಿದ್ರೆ? ಚಪ್ಪರ ಹಾಕಿದ್ರು ಚಲೋ ಸರ್, ಅದ್ರ ಮೇಲೆ ಮುಚ್ಚಿದ್ರು ಒಳ್ಳೇದು. ಯಾಕಂದ್ರೆ ನೀವು ಅದ್ರ ಮೇಲೆ ಮುಚ್ಚಿದ್ರೆ ನೀರು ಗೀರು ಹಾಕುವಾಗ ನೀವು ಹಾಕಿದ್ದೆಲ್ಲ ಹೊರಗೆ ಹೋಗ್ಬೋದು, ಅಥವಾ ಸರಿಯಾಗಿ ಬೀಳದೇ ಗೊತ್ತಾಗಲ್ಲ. ಮೇಲೆ ಹಾಕಿದ್ರು ಒಳ್ಳೇದು ಸರ್, ನೀರು ಒಡೆ ಹಾಕಿ ಚಲೋ ಆಗ್ತಿ ಸರ್ ಎಲ್ಲ. ಆಮೇಲೆ ಕೋಲ್ಡ್ ಇರ್ತೈತಲ್ಲ ಬೇಸಿಗೆಯಲ್ಲಿ, ಭಾಳ ಬಿಸಿಲು ನಮ್ಮ ಕಡೆನೂ, ಅದೇ ಕೋಲ್ಡ್ ಇರೋಂಗಿಲ್ಲ ಸರ್. ಹಾಗಾಗಿ ಆ ರೀತಿ ಮಾಡೋದು. ಮತ್ತೆ ಆ ಗೊಬ್ಬರ ನಾವು ಮಾರಾಟ ಮಾಡ್ಬೋದು, ಹೊಲಕ್ಕೂ ಮಾಡ್ಬೋದು ಸರ್ ಎಲ್ಲ. ನಾವು ಅದೇ ನಮ್ಮ ಕಾಡಲ್ಲಿ ವೇಸ್ಟೇಜ್ ಇದ್ದ ಎಲ್ಲ ತಂದು ಹಾಕ್ಬೋದು ಸರ್. ಅದು ನಾವು ಗೊಬ್ಬರನೂ ಮಾರ್ಬೋದು ಸರ್. ಅಂದರೆ ನಮ್ಮಲ್ಲಿ ರೋಡ್ ಶೀಟಲ್ಲಿ ಅದು ಟ್ರೈನಿಂಗ್ ಕೊಟ್ಟಾರೆ ಸರ್, ಹೈನುಗಾರಿಕೆ ಜೊತೆ ಎರೆಹುಳ ತೊಟ್ಟಿದ ಗೊಬ್ಬರ ಇದ್ರದ್ದು ಟ್ರೈನಿಂಗ್ ಕೊಟ್ಟಾರೆ ಸರ್. ಹೆಂಗಿದೆ ರೇಟ್ ಅದು? ಒಂದು ಕ್ವಿಂಟಲ್ಗೆ 50 kgs ಆಗಿದೆ. 3,000 ರೂಪಾಯಿ 50 kgs ಆಯ್ತು. ಒಂದು ಕ್ವಿಂಟಲ್ಗೆ 6,000 ರೂಪಾಯಿ ಆಯ್ತು. ಭತ್ತದಕ್ಕಿಂತ ಜಾಸ್ತಿ ಆಯ್ತಲ್ಲ? ಹಾಂ ಸರ್, ಭತ್ತಕ್ಕಿಂತ ಜಾಸ್ತಿ ಆಯ್ತು ಸರ್. ಕೊಂಡ್ಕೊಂತಾರ ಅಷ್ಟೆಲ್ಲ ರೇಟ್ ಕೊಟ್ಟು? ಕೊಟ್ಕೋತ ಒಳ್ಳೇದಿದೆ ಸರ್ ಎಲ್ಲ. ಈ ಸರ್ಕಾರಿ ಗೊಬ್ಬರ ಹಾಕಿದ್ರೆ ನಮ್ಮದು ಭೂಮಿ ಎಲ್ಲ ನಾಶ ಆಗ್ತದೆ ಸರ್. ಅದ್ರ ಬದಲಿ ಎರೆ ಗೊಬ್ಬರ ಹಾಕ್ಬೋದಾ? ಹೌದು ಸರ್, ಎರೆ ಗೊಬ್ಬರ ಹಾಕ್ಬೋದು. ಅದು ಸರ್ಕಾರಿ ಗೊಬ್ಬರದಷ್ಟು ಶಕ್ತಿ ಇರುತ್ತೆ ಅದರಲ್ಲಿ? ಇದೆ ಸರ್, ನಮ್ಮ ಎಲ್ಲ ಸಗಣಿ ಗೊಬ್ಬರ ಅದು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಸರ್, ಅದೆಲ್ಲ ಒಳ್ಳೇದು ಸರ್. ಹಾಗಾಗಿ ಇಳುವರಿ ನಾವು ರಾಸಾಯನಿಕ ಹಾಕಿದಾಗ ಎಷ್ಟು ಬರುತ್ತೋ ಎರೆ ಗೊಬ್ಬರ ಹಾಕಿದಾಗೂ ಅಷ್ಟೇ ಬರುತ್ತೆ. ಹಾಂ, ರಾಸಾಯನಿಕಿಂತ ಎರೆಹುಳ ಗೊಬ್ಬರ ಹಾಕಿದ್ರೆ ಜಾಸ್ತಿ ಬರ್ತದೆ ಸರ್. ಹೌದಾ? ಹೌದು ಸರ್, ನಮ್ದು 1.5 ಎಕರೆ ಇದೆ ಸರ್, ಅದರಲ್ಲಿ ಒಂದು 10 ರಿಸಲ್ಟ್ ಗೊತ್ತಾಗ್ಲಿಲ್ಲ. ಈ ವರ್ಷ ಬರೀ ಅದನ್ನೇ ಬಳಸಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಸುಮಾರು 15-20 ವರ್ಷದಿಂದ ಟೊಮೆಟೊ ಬೆಳೀತಾನೆ ಇರ್ತೀನಿ. ಅವಾಗೆಲ್ಲ ರಾಸಾಯನಿಕ ಔಷಧಿಗಳು ಎಲ್ಲ ಬಳಸ್ತಾ ಇದ್ದೆ. ಟೊಮೆಟೊಕ್ಕೆ ಮುಖ್ಯವಾಗಿ ಕರುಕು ರೋಗ ಅಂತ ಬರುತ್ತೆ, ಬೆಂಕಿ ರೋಗ ಅಂತ ಹೇಳ್ತಾರೆ. ಯಾವುದೇ ರಾಸಾಯನಿಕ ಅವ್ರು ಎಷ್ಟೇ ಕೊಟ್ಟು ಅವ್ರು ಎಳೆದೆಲ್ಲ ಹೊಡೆದ್ರು ಅದು ಒಂದು ಕಾಲ್ ಭಾಗ ಅದು ಕಂಟ್ರೋಲ್ ಆಗನೇ ಇರಲಿಲ್ಲ. ಮತ್ತೆ ಈ ಸಲ ನಾನು ನೋ ಆಲ್ಗೆ ಬಳಸಿರೋದ್ರಿಂದ ಸುಮಾರು ಒಂದು 99% ಅದು ಇಲ್ಲ. ಈ ಸಲ ನೋ ಆಲ್ಗೆನ್ನ ಬಳಕೆ ಮಾಡಿರುವ ಹಿನ್ನೆಲೆಯಲ್ಲಿ ಟೊಮೆಟೊ ಬೆಳೆಯ ಬೆಳವಣಿಗೆ, ಇಳುವರಿ ಮತ್ತು ಮಾರಾಟದ್ದು? ಸರ್, ತುಂಬಾ ಚೆನ್ನಾಗಿ ಬೆಳೆದಿದೆ. ಹೇಳ್ಬೇಕು ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಈ ಬೆಳೆ ನೋಡಿದ್ರೆ. ಸ್ವಲ್ಪ ನೆರಳಿರ್ಬೇಕು ಅಂತ ತೆಂಗಿನ ತೋಟದಲ್ಲಿ, ತೋಟಕ್ಕೂ ಅನುಕೂಲ ಆಗುತ್ತೆ ಒಂದು ದೃಷ್ಟಿಯಿಂದ ನಾನು ತೆಂಗಿನ ತೋಟದಲ್ಲಿ ಬೇಸಿಗೆಲಿ ಬೆಳಿತೀನಿ. ಸುಮಾರು 5.5 ಅಡಿ ಬೆಳವಣಿಗೆ ಆಗಿದೆ. ನಾನು ತಂತಿ ಬಿಟ್ಟಿದ್ಕಿಂತ ಜಾಸ್ತಿ ಬೆಳವಣಿಗೆ ಆಗಿದೆ. ಮತ್ತೆ ಫಸಲು ರಾಸಾಯನಿಕ ಬೆಳೆಸಿದಾಗ್ಲೂ ಇಷ್ಟೊಂದು ಫಸಲು ನೋಡಲಿ. ಆ ಫಸಲಿಗಿಂತ ಮುಖ್ಯವಾಗಿ ಕ್ವಾಲಿಟಿ, ಅದರ ಸೇನಿಂಗು ಮತ್ತೆ ಗಾತ್ರ. ಮಾರ್ಕೆಟ್ಗೆ ಹೋದಾಗ ನಮ್ಮದಕ್ಕೆ 100 ರೂಪಾಯಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ಕ್ವಾಲಿಟಿ ನೋಡಿ, ಬೇರೆಯವರು ನನಗೆ ಬೇಕು ಅಂತ ಆರಿಸ್ಕೊಂಡು ಇಟ್ಕೊಂತಾರೆ. ಆ ರೀತಿ ಕ್ವಾಲಿಟಿ ಬರ್ತಾ ಇದೆ, ಇಳುವರಿನ ಚೆನ್ನಾಗಿ ಬರುತ್ತೆ. ಖರ್ಚು ವೆಚ್ಚದ ಬಗ್ಗೆ ಹೇಳಿ. ಈಗ ರಾಸಾಯನಿಕ ಗೊಬ್ಬರಗಳು ವಿಷಯಗಳನ್ನ ಬಳಕೆ ಮಾಡಿದಾಗ 3,000 ಗುಣಿ ಟೊಮ್ಯಾಟೊಕ್ಕೆ ಎಷ್ಟು ಈ ಹಿಂದೆ ಆಗ್ತಾ ಇತ್ತು, ಈಗ ನೂಲ್ಗೆನ ನೀವು ಉಪಯೋಗಿಸ್ಕೊಳ್ತಿದ್ರಲ್ಲಿ ಎಷ್ಟು ವೆಚ್ಚ ಆಗ್ತಾ ಇದೆ? ಒಂದೇನಂದ್ರೆ ನಾನು ಯಾವಾಗ್ಲೂ ಆಳಿನ ಮೇಲೆ ಅವಲಂಬನೆ ಆಗಲ್ಲ. ಆದಷ್ಟು ನಾನು ಸ್ವಂತಕ್ಕೆ ಕೆಲಸ ಮಾಡ್ತೀನಿ, ಅದರಿಂದ ಆಳಿನ ಖರ್ಚು ನನಗೆ ಬಾರಿ ಕಡಿಮೆ.